ಚಿಕ್ಕ ಪ್ರಾಯ ಅನ್ಸುತ್ತೆಲ್ಲ, ಇನ್ನು ಆಟ ಆಡುವ ವಯಸ್ಸು ಅಂದ್ರೆ ಇನ್ನು ಪೂರ್ತಿ ಮೇಜರ್ ಆಗಲಿಲ್ಲ. ಆಸನ್ ಅದಕ್ಕೆ ಆಚಾರ ಕೋಶ ಬರೀತಾರೆ, ಆಸನ್ನ ಯೌವನ ಯೋಷಿತ್ ಆಟಿಕಿ ಇದ್ದವಿಕಿ ಇದೆ ಅಂತ. ಆಸನ್ನ ಯೌವನ ಅಂದ್ರೆ ಈಗ ಟೀನೇಜ್ ಅಂತ ಹೇಳ್ತೇವಲ್ಲ ಇಂಗ್ಲಿಷ್ ನಲ್ಲಿ, ಅದೇ ಅರ್ಥ ಸಂಸ್ಥೆ ಆಟಿಕಿ. ಆಸನ್ನ ಯೌವನ ಈಗಷ್ಟೇ ಇನ್ನೇನು ಯೌವನಕ್ಕೆ ಕಾಲಿಡ್ತಾ ಇರುವ ಹುಡುಗಿ, ಚಿಕ್ಕಪ್ಪ 16 ವರ್ಷ ಅಲ್ಲಿ 16 ವರ್ಷದ ಹುಡುಗಿ ಅರ್ಧ ಹೆಂಡತಿಯ ಜೊತೆಗೆ ಚಿಕ್ಕಪ್ಪ ಆದ ಹೆಂಡತಿ ಇವರು ಚಿಕ್ಕ ವಯಸ್ಸು ಆದರೆ ಶುಭಿತ್ತು. ಆಟಿಕ್ಯ ಸಹ ಜಾಯಯ ಆಟಿಕಿ ಯಾದ ಇನ್ನು ಚಿಕ್ಕ ವಯಸ್ಸಿನ ಇದು ಪ್ರಾಯಕ್ಕೆ ಕಾಲಿಡ್ತಾ ಇರುವ ಯೌವನಕ್ಕೆ ಕಾಲಿಡ್ತಾ ಇರುವ ಹೆಂಡತಿಯ ಜೊತೆಗೆ ಶಸ್ತಿ ಚಕ್ರಾಯಣ ಅವ್ರೇನ್ ಮಾಡಿದ ಅಂದ್ರೆ ಗುರು ರಾಜ್ಯದಲ್ಲಿ ಮನೆಯಲ್ಲಿ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ, ಆಹಾರದ ಕೊರತೆ ಬರಗಾಲ ಬಂದು ಬಿಟ್ಟಿದೆ ರಾಜ್ಯದಲ್ಲಿ. ಅದಕ್ಕೋಸ್ಕರ ಇಭ್ಯಗ್ರಾಮೇ ಉವಾಸ ಒಂದು ಅಲ್ಲಿ ವಿಶೇಷವಾದ ಒಂದು ಗ್ರಾಮದಲ್ಲಿ ಹೋಗಿ ವಾಸ ಮಾಡಿದ. ಆ ಗ್ರಾಮವನ್ನು ಇಭ್ಯಗ್ರಾಮ ಅಂತ ಕರೀತ. ಇಭ್ಯಗ್ರಾಮ ಅಂತ ಅನ್ನುವುದಕ್ಕೆ ಅನೇಕ ವಿಧವಾದಂತಹ ಅರ್ಥ ಮಾಡಬಹುದು. ನಾವು ಇಭ್ಯಗ್ರಾಮ ಅನ್ನೋದು ಗ್ರಾಮದ ಹೆಸರಲ್ಲ, ಇಭ್ಯ ಅಂತಂದ್ರೆ ಸಂಸ್ಕೃತದಲ್ಲಿ ಇಭ ಅಂದ್ರೆ ಆನೆ, ಇಭ್ಯ ಅಂದ್ರೆ ಆನೆ ಸಾಕು ಒಂದರ್ಥ. ಈ ನಮ್ಮಲ್ಲಿ ಶಿವಮೊಗ್ಗಕ್ಕೆ ಹೋಗುವಾಗ ದಾರಿಯಲ್ಲಿ ಆನೆಗಿರಿ ಅಂತ ಒಂದು ಸಕ್ಕರೆ ಬೈಲು ಅಂತಿದೆ, ಅಲ್ಲಿ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಆನೆ ಸಾಕುವವರು ಮಾತ್ರ ಇರು. ಹಾಗೆ ಆನೆ ಸಾಕುವವರ ಗ್ರಾಮ ಅಂತ, ಅಲ್ಲಿ ಆನೆಗಳನ್ನು ಸಾಕ್ತಾ ಇದ್ರು. ಆನೆಗಳನ್ನು ಸಾಕುವವರು ಆನೆಗಳನ್ನು ಸಾಕಿ ಆನೆಗಳನ್ನು ತರಬೇತಿ ಮಾಡುವುದು, ಆನೆಗಳನ್ನು ಹಿಡಿದು ಅವುಗಳಿಗೆ ಟ್ರೈನಿಂಗ್ ಮಾಡತಕ್ಕಂತಹ ಜನ ಇರತಕ್ಕಂತಹ ಗ್ರಾಮಕ್ಕೆ ಇಭ್ಯ ಗ್ರಾಮ ಅಂತ ಒಂದರ್ಥ. ಹೀಗೆ ಅರ್ಥ ಮಾಡಬೇಕಾಗಿಲ್ಲ. ಇಭ್ಯ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಏನು ಅಂದ್ರೆ ಇಭ್ಯ ಅಂದ್ರೆ ಶ್ರೀಮಂತ ಅಂತ. ಅದ್ಯಾಕ ಅಂತಂದ್ರೆ ಅವನು ಎಷ್ಟು ಶ್ರೀಮಂತ ಅಂದ್ರೆ ಆನೆ ಸಾಕುವಷ್ಟು ಶ್ರೀಮಂತ ಅಂತ. ನಮ್ಮಲ್ಲಿ ಇದೆ ಧ್ವಜಾಂತ ಸಂಪತ್ತು ಅಂತ, ಸಂಪತ್ನಲ್ಲಿ ಹಸು ಎತ್ತು ಇದ್ರೆ ಅದೊಂದು ಸಂಪತ್ತ, ಬಗ್ಗೆ ಜೊತೆ ಗುರೆ ಇದ್ರೆ ಇನ್ನೂ ದೊಡ್ಡ ಶ್ರೀಮಂತ, ಆನೆ ಸಾಕಿದ್ರೆ ದೊಡ್ಡ ಶ್ರೀಮಂತ ಅಂತ ಸಂಪತ್ತಿನಲ್ಲಿ ಗಜಾಂತ ಸಂಪತ್ತು ಅಂತ ಹೇಳ್ತಿದ್ರು. ಹಿಂದೆ ಅದನ್ನು ಇಭ್ಯ ಅಂದ್ರೆ ಆನೆ ಸಾಕುವಷ್ಟು ಶ್ರೀಮಂತರ ಗ್ರಾಮ ಅಂತ. ತುಂಬಾ ಶ್ರೀಮಂತರ ಇದ್ರು ಅಂತ, ತುಂಬಾ ಶ್ರೀಮಂತ ಅದು ತುಂಬಾ ಶ್ರೀಮಂತ ಇರಬೇಕಲ್ಲ, ಒಬ್ಬ ಆನೆ ಸಾಕುವನಿದ್ರು ಅಂತ ಶ್ರೀಮಂತರ ಊರು. ಹಾಗಾಗಿ ಆನೆ ಸಾಕುವಷ್ಟು ಶ್ರೀಮಂತರ ಊರು ಅಂತ ಅರ್ಥ ಮಾಡಬಹುದು, ಆನೆ ಸಾಕುವವರ ಗ್ರಾಮ ಅಂತ ಅರ್ಥ. ಈ ಎರಡು ವಿಧದ ಯಾವುದು ಹಾಕುವುದು ಒಟ್ಟಾರೆ, ಅಲ್ಲಿ ಆನೆಗಳನ್ನ ಸಾಕುವಂತಹ ಶ್ರೀಮಂತರಿದ್ರು, ಆನೆ ಸಾಕುವವರು ಇದ್ರು ಅಂತ ಶ್ರೀಮಂತರ ಊರು ಅಂತ. ಅವಳು ಏನಿತ್ತು ಅಂದ್ರೆ ಅಲ್ಲಿ ಯಾಕೋದಿದ್ದಾದ್ರೆ ಶ್ರೀಮಂತರು ಇಡೀ ವರ್ಷಕ್ಕೆ ಬೇಕಾಗುವಷ್ಟು ಆಹಾರ ಸಂಗ್ರಹ ಮಾಡಿರ್ತಾರೆ. ಅಲ್ಲಿಂದ ಬರಗಾಲ ಬಂದು ಹೊಸತಾಗಿ ಆಹಾರ ಅಂಗಡಿಯಲ್ಲಿ ಸಿಗದೆ ಇದ್ದರು ಅವ್ರ ಮನೆಯಲ್ಲಿ ದಾಸ್ತಾನೆ ಇರುತ್ತೆ, ಹಾಗಾಗಿ ಅಲ್ಲಿ ಊಟದ ಕೊರತೆ ಇರುತ್ತೆ. ಅಂತ ಗ್ರಾಮಕ್ಕೆ ಶ್ರೀಮಂತರು ಅನ್ನ ಸಂಘ ಅವರ ಅಕ್ಕಿ ದವಸ ಧಾನ್ಯ ಸಂಗ್ರಹ ಇರುತ್ತೆ, ಬೇಕಾದ್ರೆ ಅವರು ಕೊಡ್ತಾರೆ ಅಂತಕ್ಕಂತಹ ಒಂದು ಪ್ರಸಂಗ. ಹೀಗೆ ಇದೇ ಗ್ರಾಮ ಅಂದ್ರೆ ಆನೆ ಸಾಕುವರ ಊರಾದ್ರೆ ಸಂಸ್ಕೃತದಲ್ಲಿ ಅದಕ್ಕೊಂದು ಹೆಸರಿದೆ, ಆನೆ ಸಾಕುವವರು ನೀವು ವಾಸ ಮಾಡತಕ್ಕಂತ ಊರಿಗೆ ಖೇಟ ಅಂತ ಹೆಸರು. ಅದೇ ಕನ್ನಡದಲ್ಲಿ ಖೆಡ್ಡ ಅಂತ, ಖೆಡ್ಡ ಅಂತ ಆನೆ ಹಿಡಿಯುವ ಜನ. ಅದರಿಂದ ಸಂಸ್ಕೃತದಲ್ಲಿ ಆನೆ ಹಿಡಿಯುವವರು, ಆನೆಯನ್ನ ಸಾಕುವವರು, ಆನೆಯನ್ನ ತರಬೇತಿ ಮಾಡುವವರು ಇರತಕ್ಕಂತ ಊರಿಗೆ ಖೇಟ ಅಂತ ಹೆಸರು. ಖೇಟ ಅಂತ ಅನ್ನುವುದಕ್ಕೆ ಆನೆ ಸಾಕುವ ಊರು ಅಂತ ಕನ್ನಡಿಗರಿಗೆ ಗೊತ್ತಾದಷ್ಟು ಬೇರೆಯವರಿಗೆ ಗೊತ್ತಾಗುವುದು, ಯಾಕಂದ್ರೆ ಬೇರೆಯವರಲ್ಲಿ ಖೇಟ ಅಂತ ಶಬ್ದ ಇಲ್ಲ. ಅದರಿಂದ ಖೇಟ ಅನ್ನೋದಕ್ಕೆ ಉತ್ತರ ಭಾರತದ ಸಂಸ್ಕೃತ ಪಂಡಿತರು ಏನೇನೋ ಅರ್ಥ ಪಡಿತಾರೆ. ಖೇಟ ಅಂದ್ರೆ ಬಯಲು ಭೂಮಿ ಅಂತ, ಅದ್ರ ಖೇಟ ಅಂದ್ರೆ ಆನೆ ಸಾಕುವ ಗ್ರಾಮ ಅಂತ, ಅದೇ ಇಭ್ಯ ಗ್ರಾಮ. ಹಾಗೆ ಆನೆಗಳನ್ನ ಹಿಡಿದು ತರಬೇತಿ ಮಾಡುವ ಅಥವಾ ಆನೆಗಳನ್ನು ಸಾಕುವ ಶ್ರೀಮಂತರು ಇರುವ ಒಂದು ಗ್ರಾಮ. ಅಲ್ಲಿ ಬೇಕಾದಷ್ಟು ಎರಡಾದ ಸರಿ ಆನೆಗಳಿಗೆ ಬೇಕಾದಷ್ಟು ಆಹಾರ ಇದೆ ಅಂದ್ರೆ ಮನುಷ್ಯ ಒಬ್ಬ ಆನೆ ಸಾಕುವಂತಹ ಶ್ರೀಮಂತ ಇದ್ದಾನೆ ಅಂದ್ರೆ ಅವ್ರಿಗೆ ಬೇಕಾದಷ್ಟು ಆಹಾರ ಸಂಗ್ರಹ ಇರಬೇಕು ಅಂತ. ಅಂತ ಗ್ರಾಮದಲ್ಲಿ ಆಹಾರ ಇರುತ್ತೆ ಅಂತ ಅಲ್ಲಿ ಹೋಗಿದ್ದ ಕಲಿಗೆ ಹೋಗಿದ್ದರಿಂದ ಅವನೊಂದು ವಿಶೇಷ ಕೊಡ್ತಾರೆ, ಪ್ರತ್ರಾಣಕ ಅಂತ. ಪ್ರತ್ರಾಣಕ ಅಂದ್ರೆ ಪ್ರತ್ರವನ್ನು ಅನ್ನ, ಈ ಶಬ್ದ ಕೂಡ ಇದು ಮೂರು ಶಬ್ದವು ಇವತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಬಳಕೆ ಇಲ್ಲದ ಶಬ್ದಗಳು. ಒಂದು ಮಟಚಿ, ಒಂದು ಆಟಕಿ ಆಟಿಕಿ, ಮತ್ತೊಂದು ಪ್ರತ್ರಾಣಕ. ಪ್ರತ್ರಾಣಕ ಅಂತ ಅನ್ನೋದಕ್ಕೆ ಅರ್ಥ ಮಾಡ್ತಾರೆ, ಏನ್ ಅರ್ಥ ಮಾಡ್ತಾರೆ ಅಂದ್ರೆ ಹಿಂದೂರಿಗೆ ಅಲೆದಾಡುತ್ತಾ ಕೊನೆಗೆ ಒಬ್ಬ ಶ್ರೀಮಂತನ ಆನೆ ಸಾಕುವಂತಹ ಶ್ರೀಮಂತರ ಕೂಡಲ್ಲಿ ಅಲ್ಲಿ ಆಹಾರ ಇದೆ ಅಂತ ತಿಳಿದು ಅಲ್ಲಿ ಸುಮಾರಾಗಿ ಬೇರೆ ಕಡೆಗಿಂತ ಹೆಚ್ಚು ಅಲ್ಲಿ ವಾಸ ಮಾಡಿದೆ. ಒಂದು ಒಂದು ಕಾಲದ ಜೀವನ ಕ್ರಮದ ಒಂದು ಚಿತ್ರ ನಮಿಸಿ ಬಡತನ ಬರಗಾಲ ಅಂತಹ ಸಂದರ್ಭದಲ್ಲಿ ಇವನು ಅಲ್ಲಿ ಹೋಗಿದ್ದ. ಅಲ್ಲಿ ಏನಾಯಿತು ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಬೇಕಾದಷ್ಟು ಆಹಾರ ಇರಲಿಲ್ಲ, ಆದ್ರೆ ಆ ಶ್ರೀಮಂತರ ಮನೆಯಲ್ಲಿ ಬೇಕಾದಷ್ಟು ಆಹಾರ ಸಿದ್ಧಾಗಿತ್ತು ಅಂತ. ಸಾಕಷ್ಟು ಬೇಕಾದಷ್ಟು ಅಂತಲ್ಲ, ಉಳಿದವರಿಗೆ ಹೆಚ್ಚಿತ್ತು. ಆದ್ರೆ ನಿಜವಾಗಿ ಒಳ್ಳೆಯ ಆಹಾರ ಅಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ. ಅವರೆಂದರೆ ಸಹ ಇಭ್ಯಂ ಕುಲ್ಮಾಷಾನ್ ಖಾದಂತಂ ವಿಭಿಕ್ಷೆ. ಅಲ್ಲಿ ಹೋದ್ರೆ ಅಲ್ಲಿ ಆ ಶ್ರೀಮಂತರ ಮನೆಗೆ ಹೋದ, ಇಭ್ಯನ ಮನೆಗೆ, ಆನೆ ಸಾಕುವ ಮನೆಗೆ ಹೋದ. ಶ್ರೀಮಂತರ ಮನೆಗೆ ಹೋದ್ರೆ ಅವ್ರ ಊಟ ಕೂತಿತ್ತು. ಹೋಗುವ ಇಭ್ಯಂ ಕುಲ್ಮಾಷಾನ್ ಖಾದಂತಂ, ಅವನು ಕುಲ್ಮಾಷವನ್ನು ತಿಂತ ಇದ್ದ. ಕುಲ್ಮಾಷ ಅಂತಂದ್ರೂ ಕೂಡ ಹಾಗೆ ಯಾವುದು ಹಣ್ಣೆ ಅಂತ ಸ್ಪಷ್ಟವಾಗಿ ಹೇಳುವುದು ಸ್ವಲ್ಪ ಕಷ್ಟ. ಸಾಮಾನ್ಯ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಮಾಷ ಅಂದ್ರೆ ಗೊತ್ತಿದೆ ನಮಗೆ, ಉದ್ದು. ಕುಲ್ಮಾಷ ಅಂದ್ರೆ ಹಾಳಾದ ಉದ್ದು ಅಂತಂದ್ರೆ ಯಾವುದೋ ಒಂದಲ್ಲ, ಒಳ್ಳೆಯ ಉದ್ದಲ್ಲ, ಕಾಡಿನಲ್ಲಿ ಬೆಳೆಯುವಂತಹ ಉದ್ದಿನ ಜಾತಿ ಯಾವುದೋ ಒಂದು ಹಾಗೆ, ಅದಂತೊಂದು ಬೇಸಿಕ್ ಅಂತ ಇದ್ದಾರೆ. ಕುಲ್ಮಾಷ ಅಂದ್ರೆ ಕುತ್ಸಿತವಾದ ಮಾಷ, ಹಾಳಾದ ಉದ್ದು. ಹಾಳು ಅಂದ್ರೆ ನಿಜವಾದ ಉದ್ದಲ್ಲ, ಅದು ಉದ್ದಿನ ಜಾತಿಯ ಕಾಡಿನ ಬೆಳೆ ಯಾವುದೋ ಒಂದು ಆಹಾರ, ಅದನ್ನು ತಂದು ಬೇಯಿಸಿ ಅವನು ತಿನ್ನಿ ಕೊಟ್ಟಿದ್ದಾನೆ. ಅವನು ಖಾದಂತ ತಟ್ಟೆಯಲ್ಲಿ ಹಾಕೊಂಡಿದ್ದಾನೆ, ತಟ್ಟೆಯಲ್ಲಿ ಎಲೆಯಲ್ಲಿ ಯಾವ್ದು ಹಾಕೊಂಡಿದ್ದಾನೆ, ತಿಂತ ಇದ್ದಾನೆ. ಇವನು ಹೋಗಿ ಭಿಕ್ಷೆ ಅವನ ಹತ್ರ ಭಿಕ್ಷೆ ಬೆಳೆದಂತಪ್ಪ, ನನಗೆ ತುಂಬಾ ಹಸಿವಾಗಿದೆ, ನನಗೇನಾದ್ರು ನನಗೂ ಒಂದಿಷ್ಟು ತಿಂಡಿ ಕೊಡು. ಆ ಶ್ರೀಮಂತರ ಹತ್ರ ಹೋಗಿ ಬೇರೆ ಹೋಗಿ ಪ್ರಶಸ್ತಿ ಚಕ್ರ ಆಯ್ತು. ಆವಾಗ ಅವನು ಹೇಳ್ತಾನೆ ತಂಪೋವಾಚ, ಇವನನ್ನ ನೋಡಿ ಅವನಿಗೆ ಒಳ್ಳೆ ವೇದಜ್ಞನಾದ ಬ್ರಾಹ್ಮಣ ಏನ್ ಮಾಡಬೇಕು ಗೊತ್ತಾಗ. ಅವನು ಹೇಳ್ತಾನೆ ನೇತೋನ್ಯ ವಿದ್ಯಂತೆ ಹೆಚ್ಚೇ ಪಡೆಯುತ್ತ ಹೋಗ್ತಿ. ಹೇಳ್ತಾನೆ ನೋಡಪ್ಪ, ಮಾಡಿದ್ದಲ್ಲೆಲ್ಲ ನನ್ನ ಎಲ್ಲೆಲ್ಲ ಹಾಕೊಂಡಿದೆ, ನಾನು ತಿಂದು ಬಿಟ್ಟದೆ ಅಂತ ಹೇಳಿದ್ರು. ನೇತೋ ಅನ್ಯಾಯ ವಿದ್ಯಂತೆ ಬೇರೆ ಇಲ್ಲ, ಒಳಗಿಂದ ಬೇರೆ ಬೇಯಿಸಿದಂತಹ ಆಹಾರ ಇಲ್ಲ, ಇಂತಹ ಅನ್ಯಾಯ ವಿದ್ಯಂತೆ ಬೇರೆ ಆಹಾರ ಇಲ್ಲ, ಒಳಗಡೆ ಇದೆ ಇಷ್ಟೇ ಇರೋದು ಇಲ್ಲ ನಮ್ಮನೆಯಲ್ಲಿ. ಇದು ಎಚ್ಚೆಯೇ ಯಾವ ರಾಶಿಯಲ್ಲಿ, ಚಯ ಅಂದ್ರೆ ರಾಶಿ, ಅನ್ನದ ರಾಶಿ, ಆಹಾರದ ರಾಶಿ, ಈ ರಾಶಿಯಲ್ಲಿ ಇದೆ. ಇದು ಬೇರೆ ಉಪನಿಹಿತ ನನಗೆ ಅಂತ ಹಾಕಿದ್ದು, ನಾನು ತಿಂದು ಬಿಟ್ಟದ್ದು, ತಿಂದಾಗಿ ನನ್ನ ಊಟ ಮಾಡಿ ಪ್ರಾರಂಭ ಮಾಡಿ ಆಗಿದೆ, ನಾನು ತಿಂದು ಬಿಟ್ಟೆ ಎಂದಿಲ್ಲ. ಬೇರೆ ನಿರ್ಮೋಣದಲ್ಲಿ ಮನೆಯ ಪಾತ್ರೆಯಲ್ಲಿ ಬೇರೆ ಏನಿದೆ, ನೀವು ಅಂತ ಸಮೃದ್ಧಿ ಇರಲಿಲ್ಲ. ಆದ್ರೆ ಉಳಿದ ಕಡೆಗಿಂತ ಏನೋ ಒಂಚೂರು ಆಹಾರ ಸಿಗ್ತಿತ್ತು ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇಲ್ಲ ಇದ್ದ ಸಮಸ್ಯೆ. ಅವ್ರು ಹೇಳ್ತಾರೆ ಬೇರೆ ಆಹಾರವೇ ಇಲ್ಲ, ಅದಕ್ಕೆ ಈ ದೇಶ ಮೇಲೆ ಹೀಗೆ ಹೋಗಾಚ ಅಡ್ಡಿಲ್ಲ, ನೀನು ತಿಂದ ಹೆಂಗೆ ಅಂತ ಹೇಳೋದು ಅಡ್ಡಿಲ್ಲ. ಅದೆಲ್ಲ ಸ್ವಲ್ಪ ಕೊಡೋದು ನನಗೆ, ಈ ದೇಶ ಮೇಲೆ ಹೀಗೆ ಹೋಗಾಚ, ನೀನು ತಿಂದ ಹೆಂಗೆಲ್ಲಾದ್ರೂ ಅಡ್ಡಿಲ್ಲ, ಯಾಕೆಂದ್ರೆ ನನಗೆ ಹಸಿ ಆಗ್ತಾ ಇದೆ, ಅದನ್ನು ನೀನು ತಿಂದ ಹೆಂಗೆಲ್ಲಾದ್ರೂ ಅಡ್ಡಿಲ್ಲ, ನಾನು ತಿಂತೀನಿ ಕೊಡು. ತಾನಸ್ಮೈ ಪ್ರಗಡು ಅಷ್ಟು ಹೇಳಿದಾಗ ಪಾಪವೇ ಕಂಡಿದ್ದಂತೆ ಆ ಇಬ್ಬನಿಗೆ. ಅಯ್ಯೋ ಪಾಪ, ನಾನು ಸ್ವಲ್ಪ ತಿಂದಿದ್ದೇನೆ, ನನ್ನ ಸ್ವಲ್ಪ ಹೊಟ್ಟೆ ತುಂಬಿದೆ, ಇವನು ತುಂಬಾ ಹಸಿದಿದ್ದಾನೆ, ಇವನು ತುಂಬಾ ಹಸಿವಿನಿಂದ ಒಟ್ಟಾಡ್ತಾ ಇದ್ದಾನೆ, ಉಪವಾಸ ಇದ್ದಾನೆ, ಪ್ರಾಯ ಎರಡು ದಿವಸ ಅವನು ಅನ್ನ ಬಿಟ್ಟಿದ್ದು ಆರಾಮ ಸ್ಥಿತಿಯಲ್ಲಿ ಕೇಳಿದ್ದಾನೆ, ಎರಡು ದಿವಸವೋ ಮೂರು ದಿವಸವೋ ಅನ್ನ ಇಲ್ಲದೆ ಒಟ್ಟಾಡಿದ್ದಾನೆ. ಪಾಪ ಅಂತ ಕಂಡು ಅವನು ಕೇಳಿದ್ದು ಏ ದೇಶ ಏ ದೇಹಿ ಅಂತ, ನೀನು ತಿನ್ನೋದ್ರಲ್ಲೇ ಸ್ವಲ್ಪ ನೆನಪು ಅಂತ ಕೇಳಿದ್ರು. ಏ ದೇಶ ಮತ್ತು ನೀನು ತಿನ್ನುವ ರಾಶಿಯ ಕಿಂಚಿತ್ತು ಸ್ವಲ್ಪ ನೆನಪು. ಅವನು ತಾನ ಸ್ವಯಂ ಪಡೆದವನು, ಅವನು ಪಾಪ ಕಂಡಿದ್ದು ಇಷ್ಟು ದೊಡ್ಡ ವಿದ್ವಾಂಸ ಒಟ್ಟಿಗೆ ಒದ್ದಾಡ್ತಾ ಇದ್ದಾನೆ. ಏ ಅದಿಲ್ಲ ಬಂದಿನ ಎಲ್ಲಾಗುವುದಲ್ಲ ಅಂತ ನಗುವುದು ತಾನ ಸ್ನೇಹಿ ಪಡೆದದು. ಅವ್ ತಾನು ತಿಂತ ತಿಂದು ಉಳಿದದ್ದು ಎಲ್ಲ ಹೊಟ್ಬಿಟ್ಟೆ, ನಾನು ಸ್ವಲ್ಪ ಹೊಟ್ಟೆ ಹೊಟ್ಟೆ ತುಂಬಿದೆ ಸಾಕು ಹೇಳ್ಕೊಳ್ಳೋದು ತಾನ ಸ್ನೇಹಿ ಪಡೆದದು. ಅಷ್ಟೇ ಆದ್ಮೇಲೆ ಅದನ್ನು ಕೊಟ್ಟ ಮೇಲೆ ಅವನಿಗೆ ಪಾಪ ಕಂಡಿದೆ, ಇದನ್ನು ಬರೇ ಉತ್ತು ಬೇಯಿಸಿದ್ದು ತಿಂದ್ರೆ ಪುನಃ ಸಂಕಟ ಆಗೋದಿಲ್ವ, ಏನಾದ್ರೂ ಗಟ್ಟಿದ್ದು ತಿಂದ್ರೆ ಒಂದು ಚಿಕ್ಕ ಕುಡಿಬೇಕು, ಅದಕ್ಕೆ ಅಂತ ಅನುಮಾನ ಉಂಟು. ಪಾಪ ನೀವು ಬರೀ ಇದನ್ನು ತಿಂದು ಏನ್ ಮಾಡ್ತೀನಿ, ತಗೊಳ್ಳಿ ಸ್ವಲ್ಪ ನೀರು ತಗೊಳ್ಳಿ. ಅವನು ನೀರು ಕುಡಿದಿದ್ದ ಒಂದು ರೋಟೆ, ಅದನ್ನು ನೀರು ತಗೊಳ್ಳಿಬೇಕಾದ್ರೆ ನಾನು ಸಾಕು ನೀವು ಬರೋಗಿ ನೀರು ಬರೋಗಿ ಅಂತ ಅನುಪಾನ. ಅನುಪಾನ ಅಂದ್ರೆ ಊಟ ಆದ ಮೇಲೆ ಮಾಡತಕ್ಕ ಪಾನ, ಅನುಪಾನ ನಾವು ಅನುಪಾನ ಅಂದ್ರೆ ನಡುವಂತರಂತೆ ಶ್ರೀಮಂತ ಇನ್ನು ಯಾವ ಬ್ರಾಹ್ಮಣ ಇವ ನೀರು ಕೊಟ್ರೆ ಎಂಟರು ಅಂತಾನೆ, ಇದು ಮುದ್ದು ಬೇಯಿಸಿದ್ದು ತಿಂದದ್ದು ಕೊಟ್ರೆ ಅಡ್ಡಿಲ್ಲ ಕೊಡು ಅಂತಾನೆ. ಏನು ಡೆಫಿನೇಷನ್ ಇವ್ರು ಎಂಜಲ್ ನ ಡೆಫಿನೇಷನ್ ಏನು ಇವತ್ತು ನಸ್ವಿದೆ ಹೆಚ್ಚು ಇಷ್ಟ ಅಲ್ಲಯ್ಯ ನೀರು ಎಂಜಲ್ ಅಂತ ಹೇಳಿದ್ವಿ ಈಗ ಎಂಜಲ್ ಅಲ್ಲೇ ನಸ್ವಿತಿ ಎದೆ ಉಚ್ಚಿಷ್ಟ ಇತಿ ಈ ಮುದ್ದು ಬೇಯಿಸಿದ್ ನಾನು ತಿಂದು ಬಿಟ್ಟದ್ದು ಎಂಜಲ್ ಅಲ್ಲೇ ನಿನಗೆ ಅದಾಗುತ್ತೆ ನೀರು ಮಾತ್ರ ಎಂಜಲ್ ಆಯ್ತು ಅದಕ್ಕೆ ಹೇಳ್ತಾರೆ ಅವರು ನನ್ನ ಸ್ಥಿತಿ ಹೇಗಿದೆ ಗೊತ್ತಾ ನವಾಜಿ ವಿಷಯಂ ಇವಾನ್ ಅಖಾದನ್ ಇಲ್ಲಿ ಹೋಗಿ ಕಾಮೋಮೇ ಉದಪಾನವಿ ನಾನು ಇವತ್ತು ನೀನು ಈ ತಿಂದು ಕೊಟ್ಟಿರ್ತಕ್ಕಂತ ಈ ಬೇಯಿಸಿದ ಉತ್ತನ್ನ ತಿನ್ನದೇ ಇದ್ದರೆ ನಾಳೆಗೆ ನಾನು ಬದುಕಿ ಉಳಿಯೋದಿಲ್ಲ ನಾನು ಬದುಕಬೇಕು ಅದಕ್ಕೋಸ್ಕರ ಎಂಜಲ್ ಇಲ್ಲದೆ ಇದ್ರೆ ಬೇರೆ ಏನು ಇಲ್ಲ ಯಾಕೆಂದ್ರೆ ಬದುಕೋದು ಮುಖ್ಯ ನಾನು ಎಂಜಲ್ ಅಂತ ಉಪವಾಸ ಕೊಟ್ಟು ನಾಳೆ ಸತ್ತು ಏನು ಸಾಧಿಸಿರ್ತೀನಿ ನಾನು ಬದುಕಬೇಕು ಬದುಕುವುದಕ್ಕೋಸ್ಕರ ಎಂಜಲ್ ತಿಂತೀನಿ ನಿನ್ನ ಎಂಜಲ್ ನೀರು ಕೊಡುವುದಿದ್ದರೆ ನಾನು ಸಾಯೋದಿಲ್ಲ ಅದನ್ನು ಬೇಡ ಸಮಾಜಿ ವಿಷಯ ಬದುಕ್ತಿರಲಿಲ್ಲ ಯಾವಾಗ ಇಮಾನ್ ಅಖಾದ ನಿನ್ನ ಎಂಜಲ್ ಅಂತ ನಾನು ಬಿಟ್ಟು ಹೋಗಿದ್ದರೆ ನಾನು ಸದ್ಯ ಹೋಗ್ತಿದ್ದೆ ಅಷ್ಟು ಹಸಿವಿನಿಂದ ಸಂಕಟ ಪಡ್ತಾ ಇದ್ದೇನೆ ಕಾಮೋದೇ ಉದಪಾನ ನೀರು ಕುಡಿಯೋದು ಕುಡಿಯದಕ್ಕೆ ನಾನೀಗ ಸಾಯುವ ಸ್ಥಿತಿಯಲ್ಲಿಲ್ಲ ಮತ್ತೆ ಹೋಗಿ ಕುಡಿಲಿಕ್ಕೆ ಬೇರೆ ಬೇರೆ ನೀರು ಸಿಕ್ಕಿತು ನೀರು ಒಂದು ತಟಕು ನೀರು ಕುಡಿಲಿಕ್ಕೆ ಆಗದ ಸ್ಥಿತಿ ಇಲ್ಲ ಈ ದೇಶದಲ್ಲಿ ನೀರು ಬೇರೆ ಕಡೆ ಸಿಕ್ಕಿತು ಬೇರೆ ಕಡೆ ಎಂಜಲಲ್ಲದ ನೀರು ಸಿಗುವಷ್ಟು ಹೊತ್ತು ಬದುಕುವ ತಾಣ ನನಗಿದೆ ಆದ್ರಿಂದ ಎಂಜಲು ನೀರು ಬೇಡ ಕಾಮ ನಾನು ಈಗ ಕುಡಿದ್ರೆ ಅದು ಸ್ವಚ್ಛಂದವಾದ ಕ್ರಿಯೆ ಆಗುತ್ತೆ ಶಾಸ್ತ್ರ ವಿಹಿತ ಆಗುವುದಿಲ್ಲ ಇದು ಸ್ವಚ್ಛಂದ ಅಲ್ಲ ಇದು ಬದುಕುವುದಕ್ಕೋಸ್ಕರ ಅದು ಬದುಕಲಿಕ್ಕೆ ಸಾಧ್ಯ ಇದ್ರೂ ನಾನು ಆಸೆ ಪಟ್ಟು ಎಂಜಲು ಕುಡಿದಾಗಾಯ್ತು ಅದು ತಪ್ಪಾಗುತ್ತೆ ಅದಕ್ಕೆ ನಿನ್ನ ಎಂಜಲು ನೀರು ಬೇಡ ಹಾಗೆ ಅವನು ಕೊಟ್ಟಿರ್ತಕ್ಕಂಥ ಬೇಯಿಸಿದ ಆ ಧಾನ್ಯವನ್ನ ಎಲ್ಲ ಇದು ಸುತ್ತ ಹಿಡ್ಕೊಂಡು ಬಂದ್ಬಿಡ್ತಾನೆ ನೀರನ್ನು ಬಿಟ್ಕೊಂಡು ಬಂದು ಅವನ ಮನೆಯಲ್ಲಿ ಇಂದ ಮರಗೆ ಬಂದು ಒಂದು ಕಡೆ ಬರ್ತಾ ದಾರಿಯಲ್ಲಿ ಮರದಡಿಯಲ್ಲಿ ಕೂತು ಸಹ ಖಾದಿತ್ವ ಅತಿಶೇಷಾನ್ನ ಛಾಯಾಯೇ ಅದೇ ಹಾಡು ತುಂಬಾ ಹಸಿವಾಗಿಬಿಟ್ಟಿದೆ ಅವನು ಮರಕ್ಕೆ ಬಂದಾಗ ಎಲ್ಲೋ ಮರದಲ್ಲಿ ಕೂತಂತಿದ್ದ ಪೂರ ತಿನ್ನಲಿಲ್ಲ ಅದಕ್ಕೆ ಹಸಿವಾಗಿತ್ತು ಪೂರ ತಿನ್ನುವಷ್ಟು ಹಸಿವಾಗಿತ್ತು ಹೆಚ್ಚು ಮಾಡಿದ ಹೆಂಡತಿ ಮನೆಯಲ್ಲಿ ಉಪವಾಸ ಇದ್ದಾರೆ ನಾನು ಪೂರ ತಿಂದ್ರೆ ಅರ್ಧ ತಿಂದ ಅರ್ಧ ಹೊಟ್ಟೆ ತುಂಬಿತು ಇನ್ನು ಹೆಂಡತಿಗೆ ಇಲ್ಲಿ ಉಳಿದದ್ದು ಅತಿಶೇಷ ಅಂತ ಅವನು ತಿಂದು ಸ್ವಲ್ಪ ಉಳಿದನ್ನ ಉಳಿದದ್ದನ್ನ ಜಾಯಾಯೇ ಆ ಜಹರ ಹೆಂಡತಿ ಕೊಟ್ಟುಕೊಂಡ ಹೆಂಡತಿಗೆ ಕೊಟ್ರೆ ಸಾ ಅಗ್ರಹೇವ ಸುಭಿಕ್ಷಾವ ಭೂವ ಅವಳು ಏನಾಗಿತ್ತು ಅಂದ್ರೆ ಅವಳು ಬೇರೆ ಬೇರೆ ಭಿಕ್ಷೆ ಹೋಯ್ತಂತ ತಿಂದು ಕೂತ್ಬಿಟ್ಟು ಆರಾಮ ಸಾ ಅಗ್ರಹೇವ ಸುಭಿಕ್ಷಾವ ಭೂವ ಅವಳು ಮೊದಲೇ ಇಲ್ಲೆಲ್ಲೋ ಒಂದು ಶ್ರೀಮಂತರ ಮನೆಗೆ ಹೋಗಿ ಅಲ್ಲಿ ಆಹಾರ ತಗೊಂಡು ಬಂದು ತಿಂದು ಕೂತಿದ್ದಾರೆ ಪುಷ್ಕರ ತಿಂದು ಬಂದು ತಿಂದುಕೊಂಡಿದ್ದಾರೆ ಅಗ್ರಹೇವ ಸುಭಿಕ್ಷ ಪರೀಕ್ಷೆಗೆ ನಮ್ಮ ಪಕ್ಕದಲ್ಲಿ ರಾಜ ಯಾಗ ಮಾಡ್ತಾ ಇದ್ದಾನೆ, ಕುರುದೇಶದ ರಾಜ ಯಕ್ಷದೇವ ಅವನು ಯಾಗ ಮಾಡ್ತಾ ಮುಂದೆ ಯಾಗ ಪ್ರಾರಂಭ ಮಾಡ್ತಾನೆ ಅಂತ ಸುದ್ದಿ ಬಂದಿದೆ. ಅಲ್ಲಿ ಹೋದ್ರೆ ಸಮಾ ಸರ್ವ ಈ ಆರ್ಥಿಕ ಬಳಿ ಜಾಯಿತಿ. ನಾನು ಅಲ್ಲಿಗೆ ಹೋದ್ರೆ ಗೊತ್ತಿದೆ, ಎಲ್ಲ ರಾಜರಿಗೆ ಗೊತ್ತಿದೆ, ಕುಶಸ್ತಿ ಚಾತ್ರಾಯಣ ಅಂದ್ರೆ ದೊಡ್ಡ ವೈದಿಕ ಅಂತ ಗೊತ್ತಿದೆ. ನಾನು ಹೋದ್ರೆ ನನ್ನ ಬಿಟ್ಟಿದ್ದು ಯಾರನ್ನು ಪೌರೋಹಿತ್ಯ ಕನಿಮಿಸುದಿಲ್ಲ. ಅದು ಖಂಡಿತ ದೊಡ್ಡ ವಿದ್ವಾಂಸ ಇದ್ದಾಗ ಶಿರೇ ಪಂಡಿತನ್ನು ಯಾರು ಉಪಯೋಗಿಸಿದ? ಅದು ದೊಡ್ಡ ವಿದ್ವಾಂಸರ ಬಂದಾಗ ಸ್ವಾಮಿ ನೀವೇ ಎಲ್ಲ ಆರ್ತಿಜ್ಯ ಮಾಡಬೇಕು ಅಂತ ಈಗ ನಮ್ಮ ರಾಜ ರಾಜ್ಯ ಯಾಕೆ ಮಾಡಿದ್ರೆ ವೇದವ್ಯಾಸರಂತೆ ಬ್ರಹ್ಮತ್ವ ಕೊಡಿಸಿದ. ಹಾಗೆ ಕುಶಸ್ತಿ ಚಾತ್ರಾಯಣ ಬಂದ್ರೆ ಅವನನ್ನು ಬಿಟ್ಟಿದ್ದು ಯಾರನ್ನು ಪೌರೋಹಿತ್ಯ ಕೊಡಿಸುದಿಲ್ಲ ಅನ್ನೋದು ಸಿದ್ಧ. ಅವನು ಆ ಕಾಲದಲ್ಲಿ ದ ಗ್ರೇಟೆಸ್ಟ್ ಸ್ಕಾಲರ್ ಆಫ್ ದಿ ಟೈಮ್. ನೋಡಿದರೆ ಸಮಾ ಸರ್ವ ಈ ಆರ್ತಿ ವಿದ್ಯೆ ಈ ಬಿಡಿಯಿಂದ ಒಂದೇ ಅಲ್ಲ. ಅಲ್ಲಿ ಈಗ ಸಾಮವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಋತ್ವಿಕಗಳು ನಾಲ್ಕು ಜನ ಇದ್ದಾರೆ. ಆದ್ರೆ ಮುಖ್ಯ ನಾವು ಉದ್ಘಾತ ನನ್ನನ್ನು ಮುಖಂಡನ ಮಾಡಿ ನಿಮಗೆ ಯಾರು ಬೇಕೋ ಅವರನ್ನು ನೀನಪ್ಪ ಎಲ್ಲ ಆರ್ತಿ ವಿದ್ಯವನ್ನು ನನಗೆ ಕೊಟ್ಟು ಬಿಡ್ತೀನಿ. ಯಾರು ನಿಮ್ಗೆ ಅಸಿಸ್ಟೆಂಟ್ಸ್ ಬೇಕೋ ನೀವೇ ಆರಿಸಿ ಸ್ವಾಮಿ, ನಿಮ್ಮೇ ಒಟ್ಟ ನಿಮ್ಮದೇ ಜವಾಬ್ದಾರಿ ಅಂತ ನನಗೆ ಒಪ್ಪಿಸ್ಬಿಡ್ತಿದ್ದ. ಆ ಹೋಮದ ಆರ್ತ್ವಿಕ್ಯ ಅಂದ್ರೆ ಪೂರ್ತಿ ಹೊಣೆಗಾರಿಕೆಯನ್ನು ಸಮವೇದದಲ್ಲಿ ರಾಜ್ಯದಲ್ಲಿ ಆರ್ತ್ವಿಕ್ಯ ಸಿಕ್ಕಿತು ಅಂದ್ರೆ ಮುಂಡವು ಸಿಕ್ಕಿತು, ದಕ್ಷಿಣೆಯೂ ಸಿಕ್ಕಿತು, ನನಗೆ ಒಂದಿಷ್ಟು ಸಂಪಾದನೆ ಆದರೂ ಆಗ್ತಿತ್ತು. ಎಂತಹ ಒಂದು ಧೈರ್ಯದ ಜೀವನ ನೋಡಿ, ಒಂದಿಷ್ಟು ಊಟ, ಒಂದಿಷ್ಟು ಸಂಪತ್ತು, ಕೈಯಲ್ಲಿ ನಾಲ್ಕು ಕಾಸು ಆಗ್ತಿತ್ತು. ಆದ್ರೆ ಅಲ್ಲಿ ತನಕ ಹೋಗುವ ತ್ರಾಣವೂ ಇಲ್ಲ ನನಗೆ. ರಾಜನ ಅರಮನೆಗೆ ಹೋಗಿ ಅಲ್ಲಿ ಪೌರೋಹಿತ್ಯ ಮಾಡುತ್ತೇನೆ ಅಂತ ಹೇಳಿ ಮಾಡುವಂತಹ ತ್ರಾಣವೂ ಇಲ್ಲ, ಸಾಮಗಾನ ಮಾಡುವ ತ್ರಾಣ ಇಲ್ಲ. ಹಿಂದೆ ಬಂದಿದ್ದ ವಿಷಯ ಸಾಮದ ಗತಿ ಯಾವುದು? ಸ್ವರ. ಸ್ವರದ ಗತಿ ಯಾವುದು? ಪ್ರಾಣ. ಪ್ರಾಣದ ಗತಿ ಯಾವುದು? ಅನ್ನ. ಅನ್ನ ಇಲ್ಲದಿದ್ದರೆ ಪ್ರಾಣ ಇಲ್ಲ, ಪ್ರಾಣ ಇಲ್ಲದ್ರೆ ಸ್ವರ ಇಲ್ಲ, ಸ್ವರ ಇಲ್ಲದ್ರೆ ಸಾಪ ಇಲ್ಲ. ಈ ಗಡ್ಡವೇ ಇಲ್ಲ, ಹೇಗೆ ಸಾಮಗಾನ ಮಾಡುವನು? ಹೋದ್ರೆ ನನಗೆ ಒಪ್ಪಿಸಿಕೊಡ್ತಾನೆ. ಅಲ್ಲಿ ತನಕ ಹೋಗುವಂತ ರಾಜ ರಾಜನ ಅರಮನೆ ಹೋಗ್ಬೇಕು, ಅದೆಲ್ಲ ದೂರ ಇದೆ. ಅಲ್ಲಿಗೆ ಹೋಗಿ ಆಮೇಲೆ ಯಜ್ಞ ಪ್ರಾರಂಭ ಆಗುವುದು, ಇನ್ನೊಂದು ನಾಳೆಯೋ ನಾಡಿದ್ದೋ ಯಾವುದೋ ಯಕ್ಷತೆ ಅಂತ ಯಾವ ಶುರುವಾಗಿಲ್ಲ. ಪ್ರಾರಂಭ ಆಗುವ ಮುಂಚೆ ನಾನು ಹೋಗಬೇಕು. ನಾನು ಹೋಗುವ ಮುಂಚೆ ಅವರು ಬೇರೆ ಪುರೋಹಿತನ ಅಪಾಯಿಂಟ್ ಮಾಡಿಬಿಟ್ಟಿದ್ರೆ ಸ್ವಾಮಿ ತಡ ಇಟ್ಕೊಂಡು ಬೇರೆ ಉಟ್ಟಪುರದಲ್ಲ ಕೈ ಇಟ್ಕೊಂಡು ಬರ್ಬೇಕಲ್ಲ, ಮುಂಚಿತವಾಗಿ ಹೋಗ್ಬೇಕು, ನನಗೆ ಆರು ತಿಂಡಿ ಸಿಗ್ಬೇಕು. ಹೀಗೆಲ್ಲ ಸಿಕ್ಕಿದ್ರೆ ಒಂದಿಷ್ಟು ಸಂಪಾದನೆ ಬಿಟ್ಟು ಸ್ವಲ್ಪ ಹೆಂಡತಿಯನ್ನ ಸಂಸಾರ ಸಾಕಿಕೊಂಡು ದೃಷ್ಟಿಯಿಂದ ಆರಾಮವಾಗಿ ಇರ್ಬೋದು. ಅಲ್ಲಿ ಏನ್ ಮಾಡೋಣ? ಈಗ ಅಲ್ಲಿ ಹೋಗೋದಕ್ಕೆ ಪ್ರಾರಂಭಿಸಿದ್ರೆ ಆಸ್ತಿ ಆಗಿದೆ ಅಂತ ಒಂದುಕೊಡ್ತಾರೆ. ಮನೆಯ ತನ್ನಷ್ಟಕ್ಕೆ ತಾನು ಸ್ವಗತ ಅನ್ನ ಮಾಡ್ತಾರೆ. ಸಮಾ ಸರ್ವ ಈ ಅರ್ಥವಿದ್ದೆ ಇದೆ ತಮ್ ಛಾಯಾವಾಚ. ಆಗ ಈ ಮಾತನ್ನು ಕೇಳಿಸಿಕೊಂಡು ಹೆಂಡತಿ ಹೇಳ್ತಾಳೆ, ಹಂತ ಪತೆ ಇವ ಏನು ದುರ್ಮಾಶಾಹ ಐತಿ ಅಂತ. ಸಂತೋಷ ಆಯ್ತು ನನಗೆ, ನಾನು ನಿನ್ನೆ ಮಾಡಿದ ನಿರ್ಧಾರ ಕರೆಕ್ಟ್ ಅಂತ. ಬೆಳಗಾದ ಏನು ಕೊಡು ಮತ್ತೆ ಇವಯೇವ ಗುಲ್ವಾಷ ಗುಲ್ವಾಷ ನಿನ್ನೆ ಕೊಟ್ಟ ಕೊಟ್ಟದ್ರು ಅದು ಇಲ್ಲೇ ಉಂಟು, ನಾನು ತಿನ್ನಲಿಲ್ಲ. ಅದು ಇವತ್ತು ತಂಗಳು ಎಂಗಳು ಅವರು ನೋಡಿ ಅಂತ ಹೇಳ್ತಾರೆ. ಅವ ತಾಂಡು ಖಾದಿತ್ವ ಅಮು ಯಜ್ಞಂ ವಿತಟನೀ ಆಯ ಹಣಕುಶ ಆಯ್ತು ತಾಯಿ. ನನಗೆ ಇವತ್ತು ಹಾಗಾದ್ರೆ ಯಜ್ಞದಲ್ಲಿ ಗೌರವಕ್ಕೆ ಮಾಡಲಿಕ್ಕೆ ಪ್ರಾಣ ಬರುವಷ್ಟು ಒಳ್ಳೆ ಆಹಾರ ಉಂಟು ಅಂತಾಗಿ ಆ ಯಜ್ಞವು ತಂಗಳು ಬೇಯಿಸಿದ್ದು ಏನಿದೆ ತಾಯಿ ಬಿಟ್ಟು ತಾಂಡು ಖಾದಿತ್ವ ಅದು ತಿಂದ ತಿಂದು ಒಂದು ಸರ್ತಿ ಮಟ್ಟೆ ತಿಂದ ಹಾಗಾಗಿ ಅದೇ ಅವು ಯಜ್ಞಂ ವಿಜತಮೇಯ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯತಕ್ಕಂಥ ವಿಜತಮ ಯಜ್ಞ ಅಂತಾರೆ ರಾಜ ನಡೆಸುವಂತ ಯಜ್ಞ. ಅದು ಪ್ರಾಯ ಮಳೆ ಬರಬೇಕು ಅಂದ್ರೆ ಯಜ್ಞ ಇರಬಹುದು, ಸಮೃದ್ಧಿ ಅದು ಬೆಳೆ ಬರಬೇಕು ಅಂತ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೋಸ್ಕರ ಯಜ್ಞ ಮಾಡಿಸ್ತಾ ಇದ್ದಾರೆ. ಯಜ್ಞ ಭೂಮಿಗೆ ಯಹೋವನು ಅಲ್ಲಿ ಹೋದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಇವ್ರು ಹೋಗುವಾಗ ಸಾಮವೇದದ ಋತ್ವಿಕಗಳನ್ನೆಲ್ಲ ವರ್ಣ ಮಾಡಿ ಹಾಕಿದ್ರು. ಉದ್ಘಾತೃ ಪ್ರಸ್ತೋತ್ರ ಪ್ರತಿಹರ್ತೃದ್ದೆಲ್ಲ ಸಾಮಗಾನ ಮಾಡತಕ್ಕಂತ ಎಲ್ಲ ಸಾಮಾನ್ಯವಾಗಿ ಅವನ ಅಪಾಯಿಂಟ್ ಮಾಡಿ ಆಗಿದೆ. ತತ್ರ ಉದ್ಘಾತೃ ಆಸ್ತಾನೆ ಸ್ಪೋಷ್ಯಮಾಣ ಉಪ ಉಪನಿವೇಶ ಹೋದ ಯಜ್ಞಶಾಲೆಯಲ್ಲಿ ಹೋದ್ರೆ ಅಲ್ಲಿ ಆಸ್ತಾವ ಅಂತಂದ್ರೆ ಸಾಮಗಾನ ಮಾಡತಕ್ಕಂತಹ ಜಾಗ. ಎಲ್ಲಿ ಕೂತು ಸ್ತವನ ಮಂತ್ರಗಳನ್ನು ಹಾಡ್ತಾರೆ ಆ ತಮನ ಸಾಮವೇದಿಗಳು ಮಂತ್ರವನ್ನು ಹಾಡತಕ್ಕಂತಹ ಜಾಗಕ್ಕೆ ಆಸ್ತಾವ ಅಲ್ಲಿ ಹೋದ. ಯಾಕಂದ್ರೆ ಮೊದಲ ಹೋಗೋದ್ರಲ್ಲಿ ಯಾರನ್ನ ಅಪಾಯಿತ ಆಗಿದ್ದಾರೆ. ಹೋದ್ರೆ ಅಲ್ಲಿ ಉದ್ಘಾತೃ ಉದ್ಘಾತೃ ಉದ್ಘಾತ ಒಬ್ಬನೇ ಅಲ್ಲ, ಉದ್ಘಾನ ಮಾಡತಕ್ಕಂತಹ ಉದ್ಘಾತೃ ಸ್ತೋತೃ ಪ್ರತಿಹರ್ತೃ ಮೂರು ಜನ ಅಲ್ಲಿ ಧ್ಯಾನ ಮಾಡೋರು ಇರ್ತಾರೆ, ಮೂರು ಜನರು ಇದ್ದಾರೆ. ಉಪ ಉಪನಿವೇಶ ಅವ್ರ ಹತ್ರ ಕೂತ್ಕೊಂಡ ಯೋಚನೆ ಮಾಡೋದು ಈಗ ಊಟ ಆಡಬಹುದು. ಅದೇ ಹೊರತೋಗಿಲ್ಲ ಯಾರು ಅಂದ್ರೆ ಸಾಮಗಾನದ ಪ್ರಸ್ತಾವ, ಅದನ್ನು ಮೂರು ಜನ ಆಡ್ಬೇಕದು. ಪ್ರಸ್ತೋತ್ರ ಪ್ರಸ್ತಾವವನ್ನು ಆಡ್ತಾರೆ, ಆಮೇಲೆ ಉದ್ಗಾನ ಇದನ್ನು ಉದ್ಗಾತ್ರ ಆಡ್ತಾರೆ. ಬೇರೆ ಬೇರೆ ಜನ ಆಡ್ಬೇಕು, ಒಬ್ಬರೇ ಆಗೋದಲ್ಲ. ಇವನು ಶುರು ಮಾಡುವ ಗಾನ ಬಿಗಿನಿಂಗ್ ಮಾಡಬೇಕು. ಯಾರಪ್ಪ ನಿಮಗೆ ಪ್ರಸ್ತೋತ್ರ? ಇವರೇ ಪ್ರಸ್ತೋತ್ರ ತೋರಿಸಿದಾರೆ. ಇವರತ್ರ ಗೊತ್ತ ಅಥ ಪ್ರಸ್ತೋತಾರ ಮುಚ ಆ ಪ್ರಸ್ತೋತ ಅಂತ ಹೇಳಿದ ಪ್ರಸ್ತೋತ ಯಾ ದೇವತಾ ಪ್ರಸ್ತಾವನ್ನು ಎತ್ತ ತಾಂಚೇತ್ ಅವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾತೆ ವಿಪತಿಷ್ಯತಿ. ಹೇಳಿದ ಅಯ್ಯ ಪ್ರಸ್ತೋತ ನೀನು ಪ್ರಸ್ತಾವ ಮಾಡ್ತೇನೆ ಗಾನ, ಆ ಗಾನದ ಪ್ರಸ್ತಾವದ ಭಾಗ ಉಂಟಲ್ಲ, ಆ ಪ್ರಸ್ತಾವದ ಭಾಗದಲ್ಲಿ ಯಾವ ದೇವತೆಯ ಅನುಸಂಧಾನ ಮಾಡಿ ಗಾನ ಮಾಡಿ ಗೊತ್ತ ನಿನಗೆ? ಯಾ ದೇವತಾ ಪ್ರಸ್ತಾವಂ ಅನ್ವಯತ್ತ, ಯಾವ ದೇವತೆಯ ಚಿಂತನೆಯಿಂದ ಆ ದೇವತೆಯ ಅನುಸಂಧಾನ ಪೂರ್ವಕವಾಗಿ ಪ್ರಸ್ತಾವ ಮಾಡುದು? ಪ್ರಸ್ತಾವ ದೇವತೆ ಯಾರು? ತಾಂಚೇತ್ ಅವಿದ್ವಾನ್ ಪ್ರಸ್ತೋಷ್ಯಸಿ. ಒಂದು ವೇಳೆ ಪ್ರಸ್ತಾವದ ದೇವತೆ ಯಾರೊಂದು ಗೊತ್ತಿಲ್ಲದೆ ನೀನು ಸುಮ್ಮನೆ ಊರು ಹೋಗಿ ಯಾವ್ದೆಲ್ಲ ಗೊತ್ತಿಲ್ಲರಿ ನಮ್ಗೆ ಪಾಠ ಹೇಳಿಕೊಟ್ಟಿದ್ದಾರೆ ಸಾಮ ಆಗ್ಲಿಕ್ಕೆ ಬರುತ್ತೆ ಎಲ್ಲ ಕೇಳ್ಬೇಡಿ. ಆಡಿದರೆ ಮೂರ್ಧಾತೆ ವಿಪತಿಷ್ಯತಿ, ನಿನ್ನ ತಲೆ ಉರುಳುತ್ತೆ ಅಂತ ತಿಳ್ಕೊಳ್ಳದೆ ಅದರ ಉಪಾಸ್ಯ ದೇವತೆಯನ್ನು ತಿಳ್ಕೊಳ್ಳದೆ ಹೇಳಿದ್ರೆ ನಿನ್ನ ತಲೆ ಉರುಳುತ್ತೆ. ಇದು ವಿಷಯ ಏನು ಅಂದ್ರೆ ಹಾಗಾದ್ರೆ ಕಷ್ಟ ಆಯ್ತಲ್ಲ ಇವಾಗ, ಅದು ಆ ಕಾಲ ಹೋಗಿ ಇವಾಗ ನಾವೇನೋ ಒಂದು ಎದ್ದು ಯಾರು ಹೋಮಹವನ ಮಾಡಿಸ್ತೇವೆ. ಹೋಮಹವನ ಮಾಡಿಸುವಾಗ ಎಂತನೂ ಗೊತ್ತಿರೋದಿಲ್ಲ ಅವರಿಗೆ, ಮಂತ್ರ ಬಾಯಿಪಾಠ ಮಾಡೋದಕ್ಕೆ ದೇವರದಿಂದ ಏನೂ ಗೊತ್ತಿರೋದಿಲ್ಲ ಅವರಿಗೆ. ಅವ್ರ ಹತ್ರ ನಾವು ಹೋಮ ಮಾಡಿಸ್ತೇವೆ, ಅದು ಪುರೋಹಿತರು ಹೋಮ ಮಾಡಿದ್ರು ಪುಣ್ಯ ಬಂತು ಅಂತ ತಿಳ್ಕೊಳ್ತೇವೆ. ಕಥೆ ಅಂತ ಹೋಗ್ಬಿಟ್ಟು ನಮಗೆ ಪುಣ್ಯ ಬಂದಿಲ್ಲ, ಅವರ ತಲೆ ಏನು ಹೋಗುದಿಲ್ಲ. ಮೂರ್ಧಾತೆ ಗೊತ್ತಿಲ್ಲದೆ ಮಾಡಿದ್ರೆ ತಲೆ ಉರುಳುತ್ತೆ ಅಂದ್ರೆ ಯಾವ ಪುರೋಹಿತರು ಈ ತನಕ ತಿಳಿದದ್ದು ಇಲ್ಲ ಅವ್ರ ತಲೆ ಹೋಗುತ್ತೆ. ಏನ್ ಕಥೆ ಇದು? ಅದು ಹಾಗಲ್ಲ, ಅದು ಹಿಂದೆ ಹೇಳಿದ್ರಲ್ಲ ಎಷ್ಟು ಏನು ಅವೇದ ಎಷ್ಟು ಏನು ವೇದ ಎಷ್ಟು ನವೇದ ಕುರುತಃ ಗೊತ್ತಿಲ್ಲದೆ ಇದ್ದವರು ಮಾಡ್ತಾರೆ, ಗೊತ್ತಿದ್ದವರು ಮಾಡ್ತಾರೆ. ಅದನ್ನು ಮಾಡಬಾರದು ಅಂತಲ್ಲ, ಗೊತ್ತಿಲ್ಲದೆ ಗೊತ್ತಿಲ್ಲದೆ ಮತ್ತೆ ಏನ್ ಮಾಡುದು? ಗೊತ್ತಿದ್ದು ಮಾಡಬೇಕು, ಕಡೆ ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲದಿದ್ರೆ ಮಾಡೋದನ್ನು ಬಿಡಬೇಡ. ಗೊತ್ತಿಲ್ಲದೆ ಆದ್ರೂ ಮಾಡು ಅಂತ ಶಾಸ್ತ್ರದಲ್ಲಿ ತಿಳುವಳಿಕೆ ಇಲ್ಲದೆ ಮಾಡಬಾರದು ಅಂತ ಏನು ಹೇಳಲಿಲ್ಲ. ತಿಳುವಳಿಕೆ ಇದ್ದು ಮಾಡಬೇಕು ಅನ್ನೋದು ವಿಶೇಷ. ತಿಳುವಳಿಕೆ ಇಲ್ಲದೆ ಮಾಡಿದ್ರೆ ಒಂದಕ್ಕೊಂದು ಕೂಡ ಆಗತ್ತೆ, ಏನ್ ಮಾಡೋದು? ಆದ್ರೂ ಮಾಡ್ತಾ ಇರು. ಆದ್ರೆ ಇಲ್ಲಿ ವಿಶೇಷ ಏನು ಅಂದ್ರೆ, ಒಬ್ಬ ಜ್ಞಾನಿ ಇರುವಾಗ ಅವನನ್ನು ಇಗ್ನೋರ್ ಮಾಡಿ ಒಬ್ಬ ಅಜ್ಞಾನಿ ಮಾಡಿದ್ರೆ ಮಾತ್ರ ಅದು ಅಜ್ಞಾನಿ ದೋಷ. ಯಾರು ತಿಳಿದವರೇ ಇಲ್ಲ ಅಂದ್ರೆ ಯಾರಿಗೆ ಗೊತ್ತುಂಟು ಅವ್ರು ಮಾಡ್ಬೇಕು, ಎಷ್ಟು ಗೊತ್ತುಂಟು ಅಷ್ಟು ಮಾಡ್ಬೇಕು. ಇದು ಹಾಗಲ್ಲ, ಸಾಮದ ಸಮಸ್ತ ಉಪಾಸನೆಯ ರಹಸ್ಯವನ್ನು ಬಲ್ಲವ ವಿದ್ವಾಂಸ ಒಂದು ಕೂತಿದ್ದಾನೆ, ಅವನ ಎದುರನ್ನ ಬಳತಾನೆ. ಅದರಿಂದ ಆ ವಿದ್ವಾಂಸನ ಶಕ್ತಿಯನ್ನು ತೋರಿಸಬೇಕು. ನನ್ನ ಎದುರಿನಲ್ಲಿ ನೀನು ತಿಳಿಯದೇ ಉಪಾಸನೆ ಮಾಡದೆ ನೀನು ತಪ್ಪು ಮಂತ್ರ ಹೇಳಿ ನೀನು ಏನಾದ್ರು ಯಜ್ಞ ಮಾಡಿದರೆ ನಿನ್ನ ತಲೆ ಉರುಳುತ್ತೆ. ಅಂದ್ರೆ ಇವನ ಶಕ್ತಿ ಇದ್ದದ್ದು ಜ್ಞಾನದ ಶಕ್ತಿ. ಅಂತ ಜ್ಞಾನಿಯೇ ಇದ್ರೆ ಒಬ್ಬ ಅಜ್ಞಾನಿಯನ್ನ ಪುರೋಹಿತರನ್ನಾಗಿ ಮಾಡಬಾರದು. ಅದಕ್ಕೋಸ್ಕರವೇ ಇಲ್ಲಿ ಯಾಕೆ ಅಂದ್ರೆ ಇವನು ಒಂದು ಅನಿವಾರ್ಯವಾದಂತಹ ಸ್ಥಿತಿಯಿಂದ ಹೇಳ್ತಾನೆ. ಯಾವತ್ತೂ ಕೂಡ ಒಬ್ಬ ಜ್ಞಾನಿ ಏನಿದ್ದಾಗ ಒಬ್ಬ ಅಜ್ಞಾನಿ ಪೌರೋಹಿತ್ಯ ಮಾಡಿದರೆ ಮನಸ್ಸಿನಲ್ಲಿ ಜ್ಞಾನಿ ಅವರ ಬಗ್ಗೆ ಅನಿಷ್ಟ ಚಿಂತನೆ ಮಾಡಿದರೆ ಅವರಿಗೆ ದೊಡ್ಡದ್ದೆ. ಆದ್ರಿಂದ ಸಾಮಾನ್ಯವಾಗಿ ಜ್ಞಾನಿಗಳು ಅಜ್ಞಾನಿಗಳು ಏನ್ ಮಾಡಿದ್ರು ಮಾತಾಡೋದಿಲ್ಲ, ಯಾಕಂದ್ರೆ ಬದುಕೊಳ್ಳಿ ಏನ್ ಮಾಡಿದ್ರು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರೆ ತಟಸ್ಥರಾಗಿ. ಯಾಕಂದ್ರೆ ಅನಿಷ್ಟ ಚಿಂತನೆ ಮನಸ್ಸಿನಲ್ಲಿ ಮಾಡಿದ್ರು ಕೂಡ ಅನಿಷ್ಟ ಆಗುತ್ತೆ, ತಿಳಿಯದೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ತಿಳುವಳಿಕೆ ಇಲ್ಲದೆ ಮಾಡುವವರು ಯಾವಾಗಲೂ ಅಪಾಯದ ಅಂಚಿನಲ್ಲಿದ್ದಾರೆ. ಒಬ್ಬ ಜ್ಞಾನಿ ಅದನ್ನು ನೋಡಿ ಅಸಹ್ಯ ಪಟ್ಟರೆ ಅವರಿಗೆ ಅನಿಷ್ಟ ಆಗುತ್ತೆ. ಇವರು ಹೀಗೆ ಹೇಳಿದ ಮೂರ್ಧಾತೆ ವಿಪತಿಷ್ಯತಿ ಇದ್ರೆ ತಲೆ ಉರುಳುತ್ತೆ ಅನ್ನೋದು ಸಹಜವಾದಂತ ನಿನ್ನೆಯೂ ಆ ಮಾತು ಬಂದಿದೆ. ತಲೆ ಉರುಳುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಜನರಲ್ ಆಗಿ ಅರ್ಥ ಮಾಡೋದಿದ್ರೆ ನಿನ್ನ ತಲೆ ಉರುಳುತ್ತೆ ಅಂದ್ರೆ ಏನು? ನಿನ್ನ ಬದುಕಿನಲ್ಲಿ ನಿನ್ನ ಅಸ್ತಿತ್ವವನ್ನು ಕಳ್ಕೊಳ್ತೀವಿ, ನಿನಗೆ ಅನಿಷ್ಟ ಆಗತ್ತೆ ಅನ್ನೋದು ಮುಖ್ಯ. ಸರಿ, ಅಷ್ಟು ಹೇಳಿದ ಅಂದ್ರೆ ಏನೇವ ಉದ್ಘಾತಾರಂ ಉಚ ಅಲ್ಲಿಂದ ಉದ್ಘಾತರು ಯಾರು ನಿಮ್ಮಲ್ಲಿ ಅಂತ ಕೇಳಿದ ನಾನೇ ಉದ್ಘಾತರು. ಉದ್ಘಾತ ಯಾ ದೇವತಾ ಉದ್ಗೀತ ಅನ್ವಾಯತ್ತ ತಾಂಚೇತ್ ಅವಿದ್ವಾನ್ ಉದ್ಘಾಷ್ಯಸಿ ಮೂರ್ಧಾತೆ ವಿಪತಿಷ್ಯತಿ. ಅವನತ್ರ ಹೇಳಿದ ಉದ್ಗಾನ ಮಾಡ್ತೀಯಲ್ಲ ನೀನು ಉದ್ಗೀತ, ಆ ಉದ್ಗೀತದ ದೇವತೆ ಯಾರು ಗೊತ್ತೋ ನಿನಗೆ? ಗೊತ್ತಿಲ್ಲದೆ ಗಾನ ಮಾಡಿದ್ರೆ ನಿನ್ನ ತಲೆಯು ಹೋಗುತ್ತೆ. ಅವನು ಕರ್ಮ ಗೊತ್ತಾ ಇಬ್ಬರು ಕಥರಾಗಿಬಿಟ್ಟಿದ್ದಾರೆ. ಅಲ್ಲಿಂದ ಪ್ರತಿ ಕಡುತ್ತ ಮತ್ತೊಬ್ಬ ಗಾನವನ್ನು ಹೈಪಿಚ್ಚಿ ದೇವಮೇವ ಪ್ರತಿವರ್ತಾನವು ವಾಚ ಮಾತ್ರ ಹೋದಾಗ ಹೋಗಿ ಯಾರಪ್ಪ ನೀನೇನು ಪ್ರತಿವರ್ತಾನ ಹೋದ್ರೆ ತಾನೆ ಪ್ರತಿಹಂತಹ ಪ್ರತಿಹಾರ ಮಾಡತಕ್ಕಂತಹ ಗಾಯಕನೇ ಯಾವ ದೇವತಾ ಪ್ರತಿಹಾರವನ್ನು ಎಂತ ಯಾವ ದೇವತೆಯನ್ನು ಉಪಾಸನೆ ಮಾಡಿಕೊಂಡು ಪ್ರತಿಹಾರ ಮಂತ್ರವನ್ನು ಹೇಳಬೇಕು ಪ್ರತಿಹಾರ ಮಂತ್ರದ ಸಮಯದಲ್ಲಿ ಧ್ಯಾನ ಮಾಡತಕ್ಕಂತಹ ಉಪಾಸ್ಯ ದೇವತೆ ಯಾರು ತಾಪ್ಯದ ಅಮಿತ್ವಾತ್ ಪ್ರತಿಹರಿಷ್ಯಸಿ ಅದನ್ನು ತಿಳ್ಕೊಳ್ಳದೆ ನೀನು ಧ್ಯಾನ ಮಾಡಿದರೆ ನಿನ್ನ ತಲೆಯ ಹೋಗುತ್ತಿರುವ ಸ್ಪರ್ಧಾ ದೇವಿ ಪ್ರತಿಷ್ಠೆ ಮೂರು ಜನರಿಗೂ ಒಂದು ವಾರ್ನಿಂಗ್ ಕೊಟ್ಟು ನೀವು ತಿಳ್ಕೊಳ್ಳದೆ ಮಾಡಿದರೆ ನಿಮಗೆ ಕ್ಷೇಮ ಆಗೋದಿಲ್ಲ ನೀವು ಅದರ ಅನಿಷ್ಟವನ್ನು ಅನುಭವಿಸಬೇಕಾಗುತ್ತೆ ದೇಹ ಉಪಾರತಾ ಸಮಾನತಾ ತೂಷ್ಣೀಂ ಆಸಾಂಚತೆ ಅವರು ಮೂರು ಮಂದಿಯರಾಗಿ ತಿಳಿದಿದ್ದೆ ಸ್ವಾಮಿ ನಮಗೆ ಈ ಕೆಲಸವೇ ಬೇಡ ಯಾಕೆಂದ್ರೆ ನಿನ್ನ ಹತ್ರ ಯಜ್ಞದಲ್ಲಿ ಸಾಮಗಾನ ಮಾಡಿ ನಮ್ಮ ತಲೆ ಕೊಚ್ಚಂತಿದ್ದಾರೆ ನಮಗೂ ಬೇರೆ ಬೇಡ ನಮಗೆ ಈ ಪೌರೋಹಿತ್ಯದ ಕೆಲಸವೇ ಬೇಡ ದೇಹ ಸಮಾನತಾ ಸಮಾನತಾ ಅಂದ್ರೆ ಅದರಿಂದ ನಿವೃತ್ತರಾಗಿ ಇವರ ಪ್ರಶ್ನೆಗೆ ಉತ್ತರವೂ ಗೊತ್ತಿಲ್ಲದೆ ತೂಷ್ಣೀಂ ಆಸಾಂಚಕರೇ ಜಪ ಕೊಟ್ಟುಕೊಂಡಂತೆ ನಮಗೆ ಈ ಪೌರೋಹಿತ್ಯವೂ ಬೇಡ ಏನು ಬೇಡಪ್ಪ ನಮಗೆ ತಲೆ ಹೋಗುವ ಬಚ್ಚಾರಿಗೆ ಬೇರೆ ಬೇಡ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಉತ್ತರ ಕೊಡ್ಲಿಕ್ಕೂ ಗೊತ್ತಿಲ್ಲ ನಮಗೆ ಬೇರೆ ಬೇಡ ಸುಮ್ಮನೆ ಬಿದ್ಬಿಟ್ಟು ಅವರು ಆಗ ಯಜಮಾನ ಉವಾಚ ಯಾರಪ್ಪ ಇವ್ರು ಹೊಸಬಾಯಿ ಇವ್ರು ಎಷ್ಟು ಪುರೋಹಿತನ ಎಲ್ಲ ಕದಲಿಸ್ಬಿಟ್ಟು ಅವರೆಲ್ಲ ಕಂಗಾಲಾಗಿ ನಡೆಸ್ತಾ ಇದ್ದಾರೆ ಇವ್ರು ಯಾರು ಅಂತ ಆ ಯಜಮಾನನಾದಂತಹ ರಾಜ ಇದ್ದಾನಲ್ಲ ಅವನು ಕೇಳ್ತಾನೆ ಭಗವಂತಂ ವಾ ಅಹಂ ದಿವಿ ನಿಶಾಣಿ ಅಲ್ಪ ಪೂಜ್ಯರಾದ ನಾವು ಯಾರು ನಮ್ಮ ಪರಿಚಯ ಆಗಲಿಲ್ಲ ನಾವು ನಮ್ಮ ಪುರೋಹಿತನ್ನೆಲ್ಲ ಹೆದರಿಸ್ಬಿಟ್ರೆ ಅವ್ರು ಜಪ್ಪದೆ ಮೂಲೆ ಹೋಗಿ ಬಂದ್ಬಿಟ್ಟಿದ್ದಾವೆ ನಾವು ಒಂದು ಸಾಮಗಾನ ಮಾಡೋದಿಲ್ಲ ಅಂತ ನಾವು ಯಾರು ಒಂದು ಗೊತ್ತಾಗಿಲ್ಲ ಭಗವಂತಂ ಪೂಜ್ಯರಾದ ತಾವು ನಾವು ಪೂಜ್ಯರು ಎಷ್ಟು ಗೊತ್ತಾಯ್ತು ಇವರಿಗಿಂತ ದೊಡ್ಡ ವಿದ್ವಾಂಸರು ನಿಮ್ಮ ಮಾತಿನಿದ್ರೆ ಮಹಾವಿದ್ವಾಂಸರು ಅಂತ ಗೊತ್ತಾಯ್ತು ಅಂದ್ರೆ ಯಾವತ್ತು ಗೊತ್ತಾಗಿಲ್ಲ ನನಗೆ ನಾವು ಯಾರು ನಾನು ತಿಳ್ಕೊಬೇಕು ಅಂತ ಆಸೆ ಹೇಳ್ಬೋದು ಉಷಸ್ಥಿರಸ್ಮಿ ಚಾಕ್ರಾಯಣ ಇದು ಹೋವಾಚ ನೀವು ಕೇಳಿದ್ದೀರ ಉಷಸ್ಥಿ ಚಾಕ್ರಾಯಣ ದೊಡ್ಡ ವಿದ್ವಾಂಸರು ಕೇಳಿದ್ದೇನೆ ಇವರಿಗೆ ಹೆಸರು ಕೇಳಿ ಗೊತ್ತು ರಾಜನಿಗೆ ಉಷಸ್ಥಿ ಚಾಕ್ರ ಲಕ್ಷ್ಮಣದ ಬಗ್ಗೆ ಅವರು ಕಲಿತು ಬಿಟ್ಟ ಕೇಳಿದ್ದೇನೆ ಉಷಸ್ಥಿರಸ್ಮಿ ಚಕ್ರಾಯಣ ಇದು ಹೋವಾಚ ಚಕ್ರಪುತ್ರ ಉಷಸ್ಥಿ ಅಂತ ನೀನು ಕೇಳಿದ್ಯಲ್ಲ ಅವ್ರು ಕೇಳಿದ್ದೇನೆ ನಮ್ಮ ಕಾಲದ ದೊಡ್ಡ ವಿದ್ವಾಂಸರು ಅವರು ಅಹಮಸ್ ನಾನೇ ಇದು ಹೋವಾಚ